ಸಂಗಮಕ್ರಿಯಂ. ನೋಡಿ ನಾ ಹ್ಯಾಕ್ ಕುಡಿಸ್ತೀನಿ, ಹಾಕ್ ಕುಡಿಸ್ರಿ. ಪ್ರತ್ಯಂಚ ಮಾತ್ಮ ನಮ ಸಂಗಮಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಸ್ಸ ಮುಕ್ತಃ. ಮುಂಜಾದಿಶೀಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚ ಮಾತ್ಮನಮ ಸಂಗಮಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಸ್ಸ ಮುಕ್ತಃ. ದೇಹೋಯಮನ್ನ ಭವನೋನ್ನಮಯಸ್ತು ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಶ್ಚ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ. ತ್ವಕ್ಚರ್ಮ ಮಾಂಸ ಹೃದಾಸ್ತಿ ಪುರೀಶ ರಾಶಿಃ ನಾಯಂ ಸ್ವಯಂ ಭವಿತುಂ ಅರ್ಹತಿ ನಿತ್ಯ ಶುದ್ಧಃ. ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಃ ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಃ ಚಾನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ. ತ್ವಕ್ಚರ್ಮ ಮಾಂಸ ಹೃದಾಸ್ತಿ ಪುರೀಶ ರಾಶಿಃ ನಾಯಂ ಸ್ವಯಂ ಭವಿತುಂ ಅರ್ಹತಿ ನಿತ್ಯ ಶುದ್ಧಃ. ಆತ್ಮ ಅನಾತ್ಮಗಳ ಸಂಬಂಧ ಇದು ಉಪ್ಪು ನೀರಿನಲ್ಲಿ ಕರಗಿದಂತೆಯೂ ಅಲ್ಲ, ಸಕ್ಕರೆಯು ಹಾಲಲ್ಲ ಕರಗಿದ ಹಾಲಲ್ಲಿ ಕರಗಿದಂತೆಯೂ ಅಲ್ಲ. ಆದರೂ ಇಲ್ಲಿ ಒಂದು ಸಂಬಂಧ ಉಂಟಾಗಿದೆ. ಏನು ಅನಾತ್ಮ? ಆತ್ಮನನ್ನ ಹೊರತುಪಡಿಸಿರೋ ಎಲ್ಲವೂ ಅನಾತ್ಮ. ಆತ್ಮ ಅನ್ನುವುದನ್ನ ಅಸ್ಮತ್ ಪ್ರತ್ಯಯದಲ್ಲಿ ನಾನು ಅಂತ ಅಂದುಕೊಂಡರೆ ನಾನುವನ್ನು ಹೊರತುಪಡಿಸಿರುವುದು ಎಲ್ಲವೂ ಕೂಡ ಅನಾತ್ಮ. ನಾನುವಿಗೆ ಮನುಕುಲವನ್ನು ಸೇರಿಸಿದಾಗ ನಾನು ಒಬ್ಬ ಮನುಕುಲದ ಮನುಷ್ಯ ಲೋಕದ ಮಾನವ ಸಮಾಜದ ಒಂದು ಅಂಗ ಸೇರಿಸಿದಾಗ ನಾನುವನ್ನು ದೇಶದ ಜೊತೆ ಸೇರಿಸಿದಾಗ ನಾನೊಬ್ಬ ದೇಶದ ಪ್ರಜೆ. ನಾನುವನ್ನು ನಾನು ಅದೇ ಅಸ್ಮತ್ಪ್ರತ್ಯಯ. ನಾನು ನಾನು ನಾನು ನಾನು ನಾನು ನಾನುವನ್ನ ಸಮಾಜದ ಜೊತೆ ಸೇರಿಸಿಕೊಂಡಾಗ ನಾನೊಬ್ಬ ಸಮಾಜದ ಸದಸ್ಯ. ಸಮಾಜ ದೇಶ ಅನಾತ್ಮ. ಹಾಗೆ ಇನ್ನೂ ಸ್ವಲ್ಪ ನೀವು ಚಿಂತನೆಯಿಂದ ಸಮೀಪ ಬಂದದ್ದಾದರೆ ನಾನುವನ್ನ ಶರೀರಕ್ಕೆ ಸೇರಿಸಿದ್ದಾದರೆ ನಾನು ಮನುಷ್ಯ. ಶರೀರ ಮನುಷ್ಯ ಶರೀರ ಅನಾತ್ಮ ನಾನಾತ್ಮ. ಆದ್ರೆ ಇಲ್ಲಿ ಏನಾಗಿದೆ, ಒಂದಕ್ಕೊಂದು ಆತ್ಮ ಅನಾತ್ಮಗಳು ಸೇರಿಕೊಂಡಿವೆ. ಈ ಸೇರಿಕೊಳ್ಳುವಿಕೆಯನ್ನ ಹಾಲು ಸಕ್ಕರೆಯ ಬೆರೆಸಿದಂತೆಯೋ ಉಪ್ಪು ಮತ್ತು ನೀರು ಬೆರೆಸಿದಂತೆಯೋ ಜೀವಾತ್ಮ ಉಪ್ಪು ಪರಮಾತ್ಮ ನೀರು ಈಗ ಜೀವಾತ್ಮ ಪರಮಾತ್ಮ ಏನಾಗ್ಬಿಟ್ಟ ಬೆರೆತು ಬಿಟ್ಟ ಅಂತ ಅಂದ್ಕೊಳ್ಳೋಣ. ಅಥವಾ ನಾನು ಆತ್ಮ ಸಕ್ಕರೆ ಇದ್ದಂತೆ ಹಾಲು ಅನಾತ್ಮ ಈಗ ಈ ಸಕ್ಕರೆಯು ಹಾಲಿನಲ್ಲಿ ಕರಗಿಸಿ ಬಿಟ್ಟದ್ದಾದರೆ ಎರಡೂ ಬೆರೆತುಕೊಳ್ಳುವಂತಾಯ್ತೋ ಇಲ್ಲೋ? ಹಾಗಾದ್ರೆ ಈ ಬೆರೆಯುವಿಕೆ ಯಾವ ಥರದ ಬೆರೆಯುವಿಕೆ ಅನ್ನುವುದನ್ನು ಗೊತ್ತಿಲ್ಲದೇನೆ ಇದನ್ನು ಬಿಡಿಸುವಿಕೆ ಹೇಗೆ ಸಾಧ್ಯ? ಅದೇ ಡೈಗ್ನೋಸ್ ಆಗ್ಬೇಕು, ಅದ್ರ ವಿಚಾರಣೆ ಆಗ್ಬೇಕು, ಅದ್ರ ಜಿಜ್ಞಾಸ ಆಗ್ಬೇಕು. ಬೆರೆತುಕೊಂಡಿದೆ ಅನ್ನುವುದಕ್ಕೆ ನಮಗೆ ನಮ್ಮ ಜೀವನದಲ್ಲಿಯ ಸಾಕಷ್ಟು ಅನುಭವಗಳಿವೆ. ವೈದ್ಯರ ಹತ್ರ ಹೋಗಿ ನಾವು ನೋವು ಅಂತ ಹೇಳಿಕೊಂಡಾಗ ಮೊದಲು ನಮ್ಮನ್ನ ಕರೆದು ಕೂಡಿಸ್ತ, ಯಾಕಪ್ಪ ಇಷ್ಟು ಇತ್ತೀಚೆಗೆ ಇಷ್ಟು ಬಂದೇ ಇರಲಿಲ್ಲ ಅಂತ ನಾನು ಕೇಳೋದು. ಕೂಡಿಸ್ತ ಸಮಾಧಾನವಾಗಿ, ಹೇಳಪ್ಪ ಎಲ್ಲಿ ನೋವಾಗ್ತದೆ ಹೇಳು ಅಂತ. ನೀ ಹೋಗುವಾಗ ನನಗೆ ನೋವು ಅಂತ ಹೋಗಿರ್ತಿ, ಆದ್ರೆ ಅವರು ಎಲ್ಲಿ ನೋವಾಗ್ತದೆ ಅಂತ ಕೇಳಿದಾಗ ಕಾಲು ತೋರಿಸ್ತಿ. ಎಲ್ಲಿ ನೋವಾಗಿದೆ ಅಂದ್ರೆ ದೇಶ ಭೇದದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಅಲ್ಲ, ಅಲ್ಲೇ ನೋವಾಗ್ತಾ ಇದೆ ಡಾಕ್ಟ್ರೇ, ಅಲ್ಲೇ ನೋವಾಗ್ತಾ ಇದೆ ಅಂದ್ರೆ ಅದು ಅನಾತ್ಮ ಆಯ್ತ ಇಲ್ಲೋ? ನೀ ನನಗ ನೋವಾಗ್ತಾ ಇದೆ, ನನಗ ನೋವಾಗ್ತಾ ಇದೆ ಎಷ್ಟು ಹೇಳಿದ್ರು ಅಂತಿಮವಾಗಿ ಜಿಜ್ಞಾಸ ಎಲ್ಲಿ ಮುಕ್ತಾಯ ಆಗ್ತದೆ ಅಂತಂದ್ರೆ ಅಲ್ಲಿ. ಅದಕ್ಕೆ ಯುಷ್ಮತ್ ಅಂತ ಕರೀತಾರೆ. ಇದು ಅಸ್ಮತ್, ಅದು ಯುಷ್ಮತ್. ಇದು ಇದೋ ಇಲ್ಲಿ, ಇದೋ ಇಲ್ಲಿ, ಅದೋ ಅಲ್ಲಿ. ಅಲ್ಲಿ ನೋವಾಗಿದೆ ಅಂತ ಇರುವ ವಿಷಯವನ್ನ ನನಗ ನೋವಾಗಿದೆ ಅಂತ ಯಾಕೆ ಹೇಳಿದಪ್ಪ? ವ್ಯವಹಾರದಲ್ಲಿ ಇದು ಬೆರೆತಂತೆ ಆಯಿತೋ ಇಲ್ಲೋ? ಅದು ನನಗೆ ಸಿಟ್ಟು ಬರ್ತಾ ಇದೆ, ಸಿಟ್ಟು ಉಕ್ಕುತ್ತಾ ಇದೆ, ಬರ್ತಾ ಇದೆ, ಈಗ ಬರ್ತಾ ಇದೆ. ಅರ್ಥ ಏನೋ, ಸಿಟ್ಟು ನನಗೆ ಬರ್ತಾ ಇದೆ ಅನ್ನುವ ಎಚ್ಚರ ಸಿಟ್ಟಿಗಿರ್ತದೆ ನನಗಿರ್ತದೆ. ಹಾಗಾದ್ರೆ ಯಾವ ಎಚ್ಚರದಲ್ಲಿ ನಾನು ಇದು ಸಿಟ್ಟು ಅಂತ ಗುರುತಿಸ್ತೇನೆ, ಆ ಸಿಟ್ಟು ಇದಂ ಪ್ರತ್ಯಯ, ಇದು ಯುಷ್ಮ ಪ್ರತ್ಯಯ. ಯಾರು ಅದನ್ನ ಇದು ಇದು ಸಿಟ್ಟು ಅಂತ ಗುರುತಿಸ್ತಾರೆ ಅವರು ಅಸ್ಮ ಪ್ರತ್ಯಯ ನಾನು. ಅವು ಎರಡು ಬೆರೆಸಿದಾಗ ಏನಾಗ್ತದೆ ಹೇಳ್ರಿ? ನಾನು ಕೋಪಿಷ್ಠ, ದುಃಖದಲ್ಲಿ ನಾನು ಬೆರೆತಾಗ ನಾನು ದುಃಖಿ, ಸುಖದಲ್ಲಿ ನಾನು ಬೆರೆತಾಗ ನಾನು ಸುಖಿ. ಹೀಗೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ನಾನು ನಾನು ನಾನು ಎನ್ನುವ ಯಾವ ಭಾವವನ್ನು ಬೆಳೆಸಿಕೊಂಡಿದ್ದೇನೋ ಅನಾದಿ ಕಾಲದಿಂದಲೂ, ಈ ಬೆರೆಯುವಿಕೆ ಬಹಳ ದೊಡ್ಡ ಅಪರಾಧ. ಒಂದು ರೀತಿಯಲ್ಲಿ ನೋಡಿದರೆ ಈ ಬೆರೆತುಕೊಳ್ಳುವಿಕೆ ಏನಿದೆ, ಈ ಬೆರೆಸುವಿಕೆ ಅಂತೇನಿದೆಯೋ, ಇದು ಏನು ಬೆರೆತದ, ಇದೇ ಸಂಸಾರದ ಸಮಸ್ತ ಆಗು ಹೋಗುಗಳಿಗೆ, ನೋವುಗಳಿಗೆ, ಆಘಾತಗಳಿಗೆ, ಹಿಂಸೆಗಳಿಗೆ ಮೂಲ ಕಾರಣ, ರಾಗದ್ವೇಷಗಳಿಗೆ ಮೂಲ ಕಾರಣ ಯಾವುದು? ಇದು ನಾನಲ್ಲದಲ್ಲಿ ನಾನು ಎನ್ನುವ ಭಾವ. ನನಗೆ ಈ ಸಂಸಾರವನ್ನು ಬೇಡ, ನನಗೆ ಈ ಆಘಾತಗಳು ಬೇಡ. ಇನ್ನಪ್ಪ ಸಕ್ ಸಕ್ ಎಲ್ಲರ ಬಾಯಿಂದ ಬರಂಗಿಲ್ಲ, ಬಂದವರಿಗೆಲ್ಲ ಸಾಕಾಗಿದೆ ಅಂತ ಹೇಳಿಕ್ಕೂ ಆಗುದು. ಪ್ರಸವದ ನೋವಿನಲ್ಲಿ ಸಾಕಪ್ಪ ಸಾಕು ಅಂತ ಹೇಳಿದ ಮೇಲೂ ಕೂಡ ಮತ್ತೆ ಎರಡು ಮಕ್ಕಳಾಗಿರ್ತಾರೆ. ಸಾಕಪ್ಪ ಅಂತ ಹೇಳಿರ್ತಾರೆ ಇವರು, ಎಲ್ಲರ ಬಾಯಿಂದಲೂ ಸಾಕು ಅಂತ ಬರೋದಿಲ್ಲ, ಇನ್ನ ಬರೋದಿಲ್ಲ. ಏನೋ ಒಬ್ಬರಿಬ್ಬರು ಬಾಯಿಂದ ಬಂದಿದ್ರು ಕೂಡ ಅದೇ ರಿಯಲಿ ದೇ ಮೀನ್ ಇಟ್, ಅದು ಅವ್ರು ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆಯಿತು, ಅಲ್ಲಿಗೂ ನಿನಗೆ ಸಾಕೇ ಸಾಕು ಅಂತ ನಿಜತ್ವದಲ್ಲಿ ಸಹಜವಾಗಿ ನಿನ್ನ ಒಳಗೆ ಅದು ಸ್ಪಷ್ಟವಾಗಿದೆ ಅಂತ ಅರ್ಥ ಆದರೆ ಬಿಡಿಸಿಕೊಳ್ಳುವ ಬಗೆ ಹೇಗೆ? ಸಣ್ಣ ಉಪಾಯವನ್ನು ತೋರಿಸ್ತಾರೆ. ಈ ಉಪಾಯದಲ್ಲಿ ಒಂದು ಸೂತ್ರ ಇದೆ, ಆ ಸೂತ್ರ ಬರೆಸ್ತೀವಿ. ಕಂಡದ್ದಕ್ಕಿಂತ ಅನುಭವಿಸದ್ದಕ್ಕಿಂತ ಅನುಭವಿಸಿದ್ದಕ್ಕಿಂತ ಅನುಭವಿಸುವವನು ಬೇರೆ ಆಗಿದ್ದಾಗ ಮಾತ್ರ ಅನುಭವದ ವಿಕಾರಗಳನ್ನು ಗುರುತಿಸಲು ಸಾಧ್ಯ. ಅನುಭವಿಸದ್ದಕ್ಕಿಂತ ನಾವೆಲ್ಲ ಏನು ಅನುಭವಿಸಿದ್ದೇವೆ? ಈಗ ಒಂದು ಮಡಿಕೆಯನ್ನು ಅನುಭವಿಸಿದ್ದೇವೆ. ಯಾರು ಅನುಭವಿಸಿದ್ದಾರೆ? ಅನುಭವಿಸುವವನು. ಏನನ್ನ ಅನುಭವಿಸಿದ್ದಾನೆ? ಮಡಿಕೆಯನ್ನ ಅನುಭವಿಸಿದ್ದಾನೆ. ಅನುಭವಿಸಲ್ಪಟ್ಟಂತಹ ಮಡಿಕೆಗಿಂತ ಅನುಭವಿಸುವವನು ಬೇರೆ ಆಗಿದ್ದಾಗ ಮಾತ್ರ ಈ ಅನುಭವಿಸಲ್ಪಟ್ಟ ವಸ್ತುವಿನ ವಿಕಾರಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ನಾನೇ ಕಣ್ಣಾಗಿ ನನ್ನ ಕಣ್ಣನ್ನು ನಾನು ನೋಡಿದ್ದೇನೆ ಅಂತ ದುರಾಭಾಸ. ನನಗೆ ಕಣ್ಣವ, ಈ ಕಣ್ಣಿನಿಂದ ಏನೆಲ್ಲ ನೋಡೇನಿ, ಆದ್ರೆ ನನ್ನ ಕಣ್ಣ ನಾನು ನೋಡಿದ್ದೇನೆ. ಇಲ್ಲ ತಮ್ಮ ಕನ್ನಡಿಯಾಗಿ ನೋಡಿದ್ದೀವಿ. ಅದು ಕನ್ನಡಿಯಾಗಿನ ಕಣ್ಣು ನೋಡಿಯ, ನಿನ್ನೆ ಕಣ್ಣು ನೋಡಿದ್ದೇನೆ. ಸಾಧ್ಯ ಇಲ್ಲ, ಅದು ನಾನು. ಆದ್ರೆ ಈ ಪ್ರಪಂಚವೆಲ್ಲ ನೋಡ್ತೀನಿ ನಾನು. ಹಾಗೆ ಇಲ್ಲಿ ಕೂಡ ಅನುಭವಿಸಲ್ಪಟ್ಟ ವಸ್ತುವಿನ ವಿಕಾರಗಳು. ನಿನ್ನೆ ಕಪ್ಪು ಮಡಿಕೆ ಇತ್ತು ಸ್ವಾಮಿಕೆಗಳಿಗೆ, ಇವತ್ತು ಕೆಂಪು ಮಡಿಕೆ, ಇದೊಂದು ವಿಕಾರ. ಇವತ್ತು ಮಧ್ಯಾಹ್ನ ಕ್ಲಾಸ್ನಲ್ಲಿ ಮಡಿಕೆ ಚೆನ್ನಾಗಿತ್ತು, ಈಗ ಕಂಠ ಒಡೆದು ಹೋಗಿದೆ, ಇದು ಇನ್ನೊಂದು ವಿಕಾರ. ಅನುಭವಿಸುವವನಿಗಿಂತ ಇದು ಅನುಭವಿಸಲ್ಪಟ್ಟ ವಸ್ತು ಬೇರೆ ಇದ್ರೆ ಮಾತ್ರ ನಿನಗೆ ನೋಟಿಸ್ ಮಾಡ್ಲಿಕ್ಕಾಗ್ತದೆ, ಬದಲಾವಣೆಯನ್ನು ಗುರುತಿಸ್ಲಿಕ್ಕಾಗ್ತದೆ, ಅದರ ವಿಕಾರಗಳನ್ನು ಗುರುತಿಸ್ಲಿಕ್ಕಾಗ್ತದೆ. ಹೌದಂತಿರೋದಿಲ್ಲ, ಉಲ್ಟಾ ಮಾಡಿದ ಲಾಜಿಕ್ಕನ್ನ. ಈಗ ದೇಹದ ವಿಕಾರಗಳು ನಮಗೆ ಗೊತ್ತಾಗ್ತವೋ ಇದೆ, ದೇಹದಲ್ಲಿಯ ಬದಲಾವಣೆ, ಬಾಲ್ಯಾವಸ್ಥಾ, ಯೌವನಾವಸ್ಥಾ, ಮಧ್ಯಾವಸ್ಥಾ, ವೃದ್ಧಾವಸ್ಥಾ, ವಯೋವಿಕಾರಗಳು, ಭಾರಿ ಬಿಸಿಲಾಗ ಚರ್ಮ ಕಪ್ಪಾಗಿಬಿಡ್ತದೆ, ಚಳಿ ಒಳಗೆ ಕರೆ ಚರ್ಮ ಬೆಳಗಾಗಿಬಿಡ್ತದೆ, ನಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ಸೂತ್ರ ಏನು? ಯಾವ್ದು ಯಾವುದು ನಮಗೆ ಗೊತ್ತಾಗ್ತದೋ ಅದನ್ನ ನಮ್ಗೆ ಬಿಟ್ಕೊಟ್ಟು ಬೇರೆ ಇರ್ಲಿಕ್ಕೆ ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ದೃಶ್ಯ ವರ್ಗಾದ ಅಸಂಗಂ ಆತ್ಮ, ಬೀಜವಾಕ್ಯ. ದೃಶ್ಯ ವರ್ಗಾದ ಆತ್ಮ ಅಸಂಗಂ, ಏನೇನು ಕಂಡು ಬರ್ತದ, ಏನೇನು ಕೇಳಿ ಬರ್ತದ, ಏನೇನು ರುಚಿಸ್ತದ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ರಾಶಿ ರಾಶಿ ಅನುಭವಗಳು, ರಾಶಿ ರಾಶಿ ಸಂಬಂಧಗಳು ಕ್ಷಣ ಕ್ಷಣಕ್ಕೂ ಇವು ಆಗ್ತಾ ಇದ್ದಾಗ್ಯೂ ಕೂಡ ಆತ್ಮ ಅಸಂಗ. ಇವುಗಳಲ್ಲಿ ಆತ್ಮನಿಗೆ ಸಂಘವೇ ಆಗಿಲ್ಲ. ಜಸ್ಟ್ ಸೀ ದಿ ಬ್ಯೂಟಿ. ಇದ್ರೊಳಗಿರೋ ಒಂದು ಸುಂದರವಾದ ವಿಚಾರ ಗುರುತಿಸೋ ಪ್ರಯತ್ನ ಮಾಡ್ರಿ. ನಾನು ಆನೆಯನ್ನ ಕಂಡಾಗ ಆನೆಯ ಸಂಘವನ್ನು ಹೊಂದಿಬಿಟ್ಟಿದ್ದಾದರೆ ನನಗೆ ಬೆಕ್ಕನ ನೋಡುವ ಸಾಧ್ಯತೆ ಇತ್ತ. ಯಾಕಿಲ್ಲ ಹೇಳಿ? ನಾನೇ ಆಗ್ಬಿಟ್ಟೆ. ಈಗ ನಾ ಆನೆ ಆದ್ಮೇಲೆ ಬೆಕ್ಕನ ಕಾಣಿಸ್ತು, ಆದ್ರೆ ಆನೇನು ನೋಡ್ತೇನೆ, ಕ್ಷಣಾನಂತರ ನಾಯಿನೂ ನೋಡ್ತೇನೆ, ಇನ್ನೊಂದು ಕ್ಷಣಕ್ಕೆ ಬೆಕ್ಕನ್ನು ನೋಡ್ತೇನೆ, ಮತ್ತೊಂದು ಕ್ಷಣದಲ್ಲಿ ಫ್ರೆಂಡನ್ನು ನೋಡ್ತೇನೆ, ಇನ್ನೊಂದು ಕ್ಷಣದಲ್ಲಿ ಕುಂಬಳಕಾಯನ್ನು ನೋಡ್ತೇನೆ. ಇದರರ್ಥ ನೋಡಿದ ಯಾವುದೇ ವಸ್ತುವಿನಲ್ಲಿ ನನಗೆ ಹೇಳೋ ಸಂಘ ಆಗಿಲ್ಲ. ಇದು ಒಂದು ತಾರ್ಕ ಜಿಜ್ಞಾಸ ಅಂತ ಅನಿಸ್ತದ, ತಾರ್ಕಿಕ ಜಿಜ್ಞಾಸ ಅಂತ ಅನಿಸ್ತದ. ತಾರ್ಕಿಕ ಇದು ತಾರ್ಕಿಕ ಜಿಜ್ಞಾಸದಲ್ಲಿ ಸಾರ್ವತ್ರಿಕ ಅನುಭವಗಳನ್ನು ಸೇರಿಸದೆ ಹೋದರೆ ಅದೊಂದು ಶುಷ್ಕ ತರ್ಕವಾಗಿ ಕೂತ್ಕೋತು. ಇದು ಇದು ಮಾತ್ರ ತಾರ್ಕಿಕ ಜಿಜ್ಞಾಸ ಅಲ್ಲ, ಜೊತೆಗೆ ಏನಿದೆ ಸಾರ್ವತ್ರಿಕ ಅನುಭವನೂ ಇದೆ. ಒಂದು ಗುರುತಿಸ್ತೇನೆ ಬಿಡ್ತೀನಿ, ಇನ್ನೊಂದು ಗುರುತಿಸ್ತೇನೆ ಬಿಡ್ತೀನಿ, ಮತ್ತೊಂದು ಗುರುತಿಸ್ತೇನೆ ಬಿಡ್ತೇನೆ, ಇನ್ನೊಂದು ಬಿಡ್ತೇನೆ ಕಳಿಸ್ತದ, ಮತ್ತೊಂದು ಗುರುತಿಸ್ತೇನೆ ಕಳಿಸ್ತದ. ಆದ್ಮೇಲೆ ಯಾವುದ್ರ ಜೊತೆನೂ ನನ್ನ ಸಂಘ ಇಲ್ಲ ಅಂತ ಆಯ್ತಿಲ್ಲ. ಆತ್ಮ ಅಸಂಗಂ, ಸೈಲೆಂಟ್ ಆಗಿ ಏನೋ ಮಾಡ್ತಿರ್ತದೆ ಬಿಡ. ಆತ್ಮ ಏನ್ ಮಾಡ್ತದೆ? ಸೈಲೆಂಟ್ ಆಗಿ ಗುಮ್ಮನಿಗೂ ಸಿಕ್ಕಿಲ್ಲ ಅಂತಿರ್ತಾರ ನೋಡ್ರಿ. ಚೇತನ ಏನು ಹುಡುಗ, ಏನು ಪಾಪ, ಎಷ್ಟು ಎಷ್ಟು ಸಾಧು ಉಂಟು. ಅಲ್ಲೇ ಒಳಗೆ ಒಂದು ಫೋನ್ ಮಾಡ್ಬಿಟ್ಟು ಮುಸುಕಿನಾಗ ಒಂದು ಫೋನ್ ಮಾಡ್ಬಿಟ್ಟು ಏನ್ ಫೋನ್ ಮಾಡಿದ ಏನಂತ ಗೊತ್ತಾಗೋ ಪೂರ್ವದಲ್ಲಿ ಅಲ್ಲೋರ್ ಕಲ್ಲೋರ್ ಮೂರು ಮಂದಿ ಹೆಂಗ ಖತರ್ನಾಕ್. ಇಲ್ಲಿದ್ರೆ ಅಷ್ಟು ಸುಲಭವಾಗಿ ಉಡುಪಿಗೆ ಹೋಗ್ತಿದ್ದಿಲ್ಲ. ನೀವೇನೋ ಆತ್ಮ ಅಸಂಗ ಅಂತ ಕರಿತೀರಿ, ಒಳಗಿಂದೊಳಗೆ ಏನದೆ ನಡೀತಿರ್ಬೋದಲ್ಲ. ಅವಿಕ್ರಿಯಂ, ಅವನಲ್ಲಿ ಯಾವುದೇ ಪ್ರಕಾರವಾದಂತಹ ಕ್ರಿಯ ಇಲ್ಲ. ಅಕ್ರಿಯಂ, ಅವಿಕ್ರಿಯ ಅಕ್ರಿಯಂ. ಹೋಗ್ರಿ, ಇವನು ಯಾವ ಕ್ರಿಯೆಗಳಿಂದಲೂ ಯಾವ ಕ್ರಿಯೆಗಳನ್ನೂ ಇಟ್ಟುಕೊಳ್ಳದೆ ಆತ್ಮ ಅಸಂಗನಾಗಿ ಇದ್ದಾನರ ಎಲ್ಲೇ. ಒಬ್ರಂತರ ಎರಡು ಗುಬ್ಬಿನ ನಡುವೆ, ಒಬ್ರಂತರ ಸ್ಪೈನಲ್ ಕಾರ್ಡ್ ಕೆಳಗೆ, ಒಬ್ರಂತರ ನೆತ್ತಿ ಮೇಲೆ. ಹಾಗೆ ಅಜ್ಜಿ ಎಣ್ಣೆ ಹಾಕಿ ಟಪ್ ಟಪ್ ಟಪ್ ಟಪ್ ಟಪ್ ಟಪ್ ಬಡಿತಳಲ್ಲ, ಅಲ್ಲಿ ಪುಳು ಪುಳು ಪುಳು ಪುಳು ಅಂತಿರ್ತದೆ. ಅದು ಆತ್ಮನ ಸ್ಥಾನ ಅಂತ ಒಬ್ರು ಅಂತ ರೇವಣ್ಣ ಗೊತ್ತಾಗಲಿ ಅಂತ ಹೇಳ್ತೀನಿ. ನಾನು ದಾಂಡೇಲಾಗ ಒಬ್ರು ಸಾಧು ಇದ್ದರು, ನಾವಿನ್ನೂ ಕಾಲೇಜ್ ಡೇಸ್ನಾಗ ಇದ್ವಿ. ಭಾರಿ ಕಿತಾಪತಿ ನಮ್ದು ಕಾಲೇಜ್ ಡೇಸ್ನಾಗ. ಯಾರ ಜೊತೆ ಅಂದ್ರೆ ಈ ಸಾಧು ಸಂತರು ಮಠ ಆಶ್ರಮ ಒಟ್ಟು ಕಿತಾಪತಿ ಹಂಗೆ ಹಾಕಿದ್ರು, ಹಿಂಗೆ ಹಾಕಿದ್ರು, ಹಂಗೆ ಹಾಕಿದ್ರು ಮಠ, ಹಂಗೆ ಹಾಕಿದ್ರು ಹಿಂಗೆ ಹಾಕಿದ್ರು. ಇವ್ರು ಹಿಂಗ್ಯಾಗ ನಡ್ಕೋತಾರೆ, ಹಿಂಗ್ಯಾಗ ನಡ್ಕೋತಾರೆ. ಒಬ್ಬರು ಸುದ್ದಿ ತಂದ್ರು, ಆ ಮಹಾತ್ಮರು ದೇಹ ಬಿಟ್ಟಾರ ಅಂತ ಸುದ್ದಿ ತಂದ ಕೂಡಲೇ ನಮ್ಮ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಬಾಲಸುಬ್ರಹ್ಮಣ್ಯ ಅಂತ ಅವ ಇದ್ದಾನೆ ಈಗ ಭದ್ರಾವತಿ ಹೋಗಿದ್ದ. ನಾನು 45 ವರ್ಷದಿಂದ ಹೇಳೋದೀಗ ಅಂತ ಬಾಯಿ ತಕ್ಕೊಂಡು ಕೇಳಿದ್ರು ಅಂದ್ರೆ 45 ವರ್ಷ ಹಿಂದೆ ನಾವು ಎಷ್ಟು ಕಟ್ಟರ್ನಾಕಿದ್ವಿ ಅಂತ ಹೇಳ್ತೀನಿ. ಆಮೇಲೆ ಹಿಂಗ್ರಿ ಅವರು ದೇಹ ಬಿಟ್ಬಿಟ್ರು, ಸಮಾಧಿ ಹೆಂಗ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿಲ್ಲರಿ, ನಾವು ಸ್ವಲ್ಪ ಪ್ರಸಿದ್ಧ ಆಗಿದ್ವಿ ಯಾವ್ದ್ರೊಳಗೆ ಅಂದ್ರೆ ಅದು ಇದು ಮಾಹಿತಿ ತಗೊಂಡು ಅದು ಮಾಹಿತಿ ತಗೊಂಡು ನಮ್ಮ ನಮೂನಿ ಎಲ್ಲಾದ್ರೂ ಚೌ ಚೌ ಜ್ಞಾನ ಇರ್ತಿತ್ತು ನಮ್ಗೆ. ಸೊ ಹೀಗಾಗಿ ಎಲ್ಲರೂ ನಮಗ್ ಕೇಳ್ತಿದ್ರು, ಅವ್ರು ಬಂದು ಕೇಳಿದ್ರು. ನಾವು ಹೇಳಿದ್ವಿ ನಮಗೂ ಗೊತ್ತಿರಪ್ಪ ಸಮಾಧಿ ಇತ್ಯಾದಿಗಳು, ನೀವು ಯಾವ್ದು ಸಮಾಧಿ ಮಾಡ್ತಿರೋ ನಮಗೂ ಹೇಳ್ರಿ, ನಾವು ಬಂದು ನೋಡ್ತೀವಿ ಅಂದ್ರೆ ಹ್ಞೂ ರೀ ಹೇಳ್ತೀವಿ. ಆಮೇಲೆ ಹೇಳಿದ್ರು ಪಾಪ ಮರ್ದ ನಾವು ಹೋದ್ವಿ. ಹೋದ ಮೇಲೆ ಆ ಮಹಾತ್ಮರನ್ನ ಅಲ್ಲಿ ಒಂದು ಮನೆ ಮೇಲೆ ಕೂಡಿಸಿದ್ವಿ. ಮನೆ ಮೇಲೆ ಕೂಡಿಸಿ ಈ ನೆತ್ತಿಗೆ ಕಾಯಿ ಒಡಿತು, ಒಂದು ರಾಶಿ ಕಾಯಿ ಬಿದ್ದಿದ್ದು. ಅಲ್ಲ್ಯಾಕೆ ಹೊಡಿತೀರಿ ನೀವು? ಇಲ್ಲ ಅದು ಶಾಸ್ತ್ರರು ಹೇಳ್ಯಾರ ನೆತ್ತಿಗೆ ಹೊಡಿಬೇಕಂತ. ನಾವು ಲಾಜಿಕ್ ಇಂದ ಸ್ವೀಕಾರ ಮಾಡೋರಲ್ಲ, ಹೇಳಿದ್ರೆ ಹೇಳ್ರಿ ಯಾಕೆ ನೆತ್ತಿಗೆ ಹೊಡಿತೀರಿ ಹೇಳ್ರಿ? ಜ್ಞಾನಿಗಳು ಸಮಾಧಿ ಹೊಂದಿದ್ರೆ ಅವರ ಆತ್ಮ ಇಲ್ಲಿಂದ ಫಟ್ ಅಂತ ಹೋಗ್ತದೆ, ಅವಾಗ ಅವ್ರು ಮುಕ್ತರಾದರು ಅಂತ ಸಿದ್ಧ ಆಗ್ತದೆ. ಪಾಪ ನಮ್ಮ ಗುರುಗಳದು ಕಟ್ ಅಂತಾಗಿ ಹೋಗಿಲ್ಲ, ಒಂಥರ ಸೊಳೆ ಸಿಕ್ಕಾಕೊಂಡ್ಬಿಟ್ಟೆ ಬಿಲ್ಲಿ ಬಿಲ್ಲಿ ಬಿಲ್ಲಿ ಬಿಲ್ಲಿ ಎದುರಾಗಿ ಬರ್ತದೆ. ಅದಕ್ಕೆ ನಾವು ಕೇಳಿದ್ವಿ ಗುರುಗಳು ಶಿಷ್ಯರಿಗೆ ಮುಕ್ತಿ ಕೊಡ್ತಾರೆ ಅಂತ. ಇಲ್ಲಿ ಶಿಷ್ಯರು ಗುರು ಮಹಾನ್ ಅಂದ್ರೆ ಕೇಳ್ತೀವಿ, ಇವರು ಮಹಾಶಿಷ್ಯರು. ಆತ್ಮ ಎಲ್ಲಿದೆ ಅಂತ ಕೇಳಿದ ಪ್ರಶ್ನೆಗೆ ಅವ್ರಿಗೆ ಎಷ್ಟು ಚಂದ ಉತ್ತರ ಪ್ರತ್ಯಂಚ ಅದು ಕೊಟ್ಟು ಉತ್ತರ ಇಲ್ಲಿ ಹೇಗಿದೆ ಆತ್ಮ ಎಲ್ಲಿದೆ ಅಂದ್ರೆ ಅಕ್ರಿಯವಾಗಿ ಅಸಂಗನಾಗಿರುವ ಈ ಆತ್ಮ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಪ್ರತ್ಯಂಚಂ ಒಳಗಿಗಿಂತ ಅತಿ ಒಳಗೆ, ಇಷ್ಟೇ ಒಳಗಿಗಿಂತ ಇನ್ನಾ ಒಳಗೆ. ಓ ಅಷ್ಟೊಳಗನ, ಅದಕ್ಕಿಂತ ಒಳಗೆ ಕುತ್ಕೋ ನಾನು ಅನ್ಕೋ. ಆ ನಾನು ಅನ್ಕೊಂಡು ಆ ನಾನುವನ್ನ ಒಳಗೆ ತಗೊಂಡು ಹೋಗ. ಸ್ಥೂಲ ಶರೀರಕ್ಕೆ ನಿಂತ್ಕೋ, ಅದನ್ನು ಒಳಗೆ ತಗೊಂಡು ಹೋಗ. ಪ್ರಾಣಮಯ ಕೋಶಕ್ಕೆ ನಿಂತ್ಕೋ, ಅದನ್ನು ಒಳಗೆ ತಗೊಂಡು ಹೋಗ. ಮನೋಮಯಕ್ಕೆ ನಿಂತ್ಕೋ, ಅದನ್ನು ಒಳಗೆ ತಗೊಂಡು ಹೋಗ. ಅಲ್ಲಿ ನೀನು ವಿಜ್ಞಾನಮಯಕ್ಕೆ ನಿಂತ್ಕೋ, ಅಲ್ಲಿಂದ ಒಳಗೆ ತಗೊಂಡು ಹೋಗು. ಹೋಗು ಇನ್ನೆಲ್ಲ ಹೋಗ್ಲಿ ಸ್ವಾಮಿ, ಇನ್ನು ಹೋಗ್ಲಿಕ್ಕೆ ಜಾಗನೇ ಇಲ್ಲ. ನೋಡು ಅದಕ್ಕಿಂತ ಇನ್ನೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನೋಡು ಇಲ್ಲ ಅಂದ್ರೆ ಅದೇ ಆತ್ಮ, ಅದೇ ಆತ್ಮನ ಸ್ಥಾನ. ಪ್ರತ್ಯಂಚಂ ಇಂತಹ ಆತ್ಮಾನಂ, ಇಂತಹ ಅತ್ಯಂತ ಒಳಗೆ ಒಳಗೆ ಒಳಗೆ ಒಳಗೆ ಒಳಗಿಗಿಂತ ಒಳಗಿರುವ ಈ ಆತ್ಮನನ್ನ ದೃಶ್ಯವರ್ಗಾತ ಕಂಡದ್ದಕ್ಕಿಂತ ಕೇಳಿಸಿದ್ದಕ್ಕಿಂತ ಮುಟ್ಟಿದ್ದಕ್ಕಿಂತ ರುಚಿಸಿದ್ದಕ್ಕಿಂತ ಒಳಗೆ ಬೇರ್ಪಡಿಸು. ಇದೇ ಬೇರ್ಪಡಿಸೋ ದಂಧೆ ಅದಲ್ಲ, ಇದನ್ನ ನಾವು ಭೌತಿಕವಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ಇದು ಅವಿವೇಕದಿಂದ ಬೆರೆತಿದ್ದರಿಂದಾಗಿ ಇದನ್ನ ಹೇಗೆ ವಿಂಗಡಿಸಬೇಕು? ವಿವೇಕದಿಂದ ವಿಂಗಡಿಸಬೇಕು. ಹಗ್ಗ ಮತ್ತ ಹಾವಿನ ಬೆರೆಯುವಿಕೆ, ಮತ್ತು ಹಾವು, ಯಾವ ಹಗ್ಗ ಯಾವ ಹಾವು, ಯಾವ ಹಗ್ಗ ಯಾವ ಹಾವು, ಯಾವ ಹಗ್ಗವನ್ನ ಮಬ್ಬುಗತ್ತಲೆಯಲ್ಲಿ ಹಾವೆಂದು ನಾನು ಒಪ್ಪಿಕೊಂಡಿದ್ದೇನೋ ಆ ಹಾವು ಅಲ್ಲಿದ್ದಂತ ಹಗ್ಗ ಇವು ಎರಡೂ ಅವಿವೇಕದಿಂದ ಒಂದಾಗಿವೆಯೋ ಇನ್ನ ವಿವೇಕದಿಂದ ಒಂದಾಗಿವೆಯೋ ಅಷ್ಟೇ. ಅವು ಎರಡು ಬೆರ್ತಾವೋ ಇಲ್ಲೋ ಈಗ ಅರ್ಥ ಆಯ್ತಾ? ಇದು ಸಕ್ಕರೆ ಹಾಲು ಅಲ್ಲ, ಉಪ್ಪು ನೀರು ಅಲ್ಲ, ಕಾಪರು ಗೋಲ್ಡು ಅಲ್ಲ, ಮತ್ತೆ ಯಾವ ತರ ಇದು ಇವ ಯುವಕಾರ ಹಾಕ್ರಲ್ಲಿ ಇವ ಅಂತೆ ಬೆರೆತಂತೆ ಬೆರೆತೇ ಇಲ್ಲ. ಇನ್ನೊಂದು ದಾನಿ ಕೊಡ್ಲ, ನೀನು ಕನ್ನಡಿಯಲ್ಲಿಯ ಪ್ರತಿಬಿಂಬ, ನೀನು ಮತ್ತು ಪ್ರತಿಬಿಂಬ ರೂಢಿಸಿ ರೂಢಿಸಿ ರೂಢಿಸಿ ರೂಢಿಸಿ ರೂಢಿಸಿ ನೀನು ಮತ್ತು ಪ್ರತಿಬಿಂಬ ಎರಡೂ ಒಂದಕ್ಕೊಂದು ಬೆರೆತುಕೊಂಡವ ಇಲ್ಲ. ಎಷ್ಟು ಸಹಜವಾಗಿ ನೀ ಈ ಕಡೆಗೆ ಹೋಗ್ಬೇಕಾದ್ರೆ ಸಹಜವಾಗಿ ಈ ಕಡೆಗೆ ನೋಡ್ತೀವಿ, ಕೈ ಈ ಕಡೆ ಆ ಕಡೆಗೆ ನೋಡ್ತೀವಿ, ಕೈ ಈ ಕಡೆ ಈ ಕಡೆಗೆ ನೋಡ್ತೀವಿ, ಎಷ್ಟು ಬೆರೆತು ಬಿಟ್ಟು ನೋಡು. ಹಾಗಾದ್ರೆ ನೀ ನಿಜವಾಗಿ ಬೆರೆತ್ಕೊಂಡಿಯ? ನಿಜವಾಗಿ ಬೆರೆತ್ಕೊಂಡ್ಬಿಟ್ರೆ ಏನೇನಾಗ್ತದೆ ಗೊತ್ತದೆ? ನಿಮಗೆ ಭಾರಿ ಕಷ್ಟ ಆಗ್ತದೆ. ಎರಡೆರಡು ಪೌಡರ್ ಡಬ್ಬಿ ಬೇಕಾಗ್ತ ನನಗೊಂದು ಅದಕ್ಕೊಂದು ಇಲ್ಲ. ನನಗೆ ಗೊತ್ತದ ಏನೋ ಎಷ್ಟೇ ನಾನೇ ಅದು, ಅದು ನಾನೇ, ನಾನೇ ಅದು, ಅದು ನಾನೇ ಅಂತ ಆಗಿದ್ದರೂ ಕೂಡ ನಾನೊಂದೇ ಸತ್ಯ, ಅದು ಬರೀ ಭ್ರಮ. ಅಷ್ಟು ವಿವೇಕದ ಸ್ಪಷ್ಟತೆ ಇರಬೇಕು. ಅವಿವೇಕದಿಂದ ಬೆರೆತುಕೊಂಡಿರುವ ಈ ಆತ್ಮ ಅನಾತ್ಮಗಳನ್ನ ವಿವೇಕದಿಂದ ಮಾತ್ರ ಬೇರ್ಪಡಿಸಲಿಕ್ಕೆ ಸಾಧ್ಯ. ಪ್ರಾಕ್ಟಿಕಲಿ ಹೋಗಿ ಬೇರ್ಪಡಿಸಿದ್ರೆ ಏನೂ ಆಗೋದಿಲ್ಲ. ಕಮಾನ್, ಹಗ್ಗದಲ್ಲಿ ಭ್ರಮಿಸಿರುವ ಹಾವನ್ನ ಹಗ್ಗದಲ್ಲಿ ಬೆರೆಸಿರುವ ಹಾವನ್ನ ಬೆರೆಸಿರುವ ಹಾವನ್ನ ಪ್ರಾಕ್ಟಿಕಲ್ ಆಗಿ ಬೇರ್ಪಡಿಸ. ನಗಬೇಡ್ರಿ, ನಾ ಹೇಳ್ತೀನಿ ಕೇಳು. ಪ್ರಾಕ್ಟಿಕಲ್ ಆಗಿ ಬೇರ್ಪಡಿಸೋದು ಅಂದ್ರೇನು? ಹಾವು ತೆಗೆದು ಇಲ್ಲಿ ಇಡಬೇಕು, ಹಗ್ಗ ಆ ಕಡೆಗೆ ಇಡಬೇಕು. ಯಾರು ಮಾಡ್ತಾರೆ ಪ್ರಾಕ್ಟಿಕಲ್ ಫಿಲಾಸಫಿ ಅಂತ? ಏನ್ ಪ್ರಾಕ್ಟಿಕಲ್ ಫಿಲಾಸಫಿ ಮಾತಾಡ್ತೀರಿ? ದರ್ ಇಸ್ ನೋ ಪ್ರಾಕ್ಟಿಕಲ್ ಫಿಲಾಸಫಿ, ದರ್ ಇಸ್ ನೋ ಥೆರಟಿಕಲ್ ಫಿಲಾಸಫಿ, ದರ್ ಇಸ್ ಓನ್ಲಿ ಫಿಲಾಸಫಿ. ಜನ ಆಕರ್ಷಣೀಯವಾದ ಮಾತು ಮಾತಾಡ್ತಾರ ಅಷ್ಟೇ. ಹೇಳ್ರಿ ನನಗೆ, ಬೇರ್ಪಡಿಸ್ತೀರಾ? ಸಾಧ್ಯನೇ ಇಲ್ಲ. ಆದರೂ ಕೂಡ ಬೇರ್ಪಡಿಸ್ತೀವಿ. ಹೆಂಗ್ ಬೇರ್ಪಡಿಸ್ತೀವಿ? ನಾವು ಒಂದು ಬ್ಯಾಟ್ರಿ ತಗೊಂಡ್ಬರ್ತೀವಿ. ಇದೇ ಜಾಗ ಹೌದಲ್ಲಪ್ಪ, ನಿನಗೆ ಕಚ್ಚಿದ್ದು ಹೌದು ಸ್ವಾಮಿ, ಇದೇ ಜಾಗ. ಒಂದು ಕೋರಿ ತಗೊಂಡ್ಬರ್ತೀವಿ, ಆ ಕೋರಿನಿಂದ ಹಾವನ್ನ ಅಲುಗಾಡಿಸ್ತೀವಿ, ಅದನ್ನ ದಮ ದಮ ದಮ ಬಡಿತೀವಿ ಮುಂಚೆ. ಅದು ಸತ್ತೋತು ಅಂತ ಖಾತ್ರಿ ಆದಾಗ ಅವನಿಗೂ ನಿಶ್ಚಿತ, ಏ ಸಾಕು ಬಿಡ್ರಿ ಅದು ಸತ್ತದ ಈಗ ಅಂತ ಅವನು ಹೇಳ್ಬೇಕು. ನಾವು ಹೇಳಿದಾಗ ಆ ಕೋರಿನಿಂದ ಅಲುಗಾಡಿಸ್ತೀವಿ. ಅಲುಗಾಡಿಸಿದಾಗ ಅಲ್ಲಿಗೂ ಸಮಾಧಾನ ಆಗುತ್ತಲ್ಲ, ಏನ್ ಮಾಡ್ತೀವಿ? ಬ್ಯಾಟ್ರಿ ತಂದು ಬಿಡ್ತೀವಿ. ಹೌದಲ್ಲೋ, ಸತ್ತದೋ ಇಲ್ಲೋ ಅವ ಅಂತಂದು ಹಾವು ಕೆಲವು ಸಲ ಸತ್ತಂಗ್ ಬಿದ್ದಿರ್ತಾವ. ಒಂದು ಐದತ್ತು ನಿಮಿಷ ಮತ್ತೆ ಏನಾಗ್ತಾವ? ಮತ್ತೆ ಹಿಡಿಯತ್ತಾವ. ಅದು ಸತ್ತಂಗ್ ಬಿದ್ದಿರ್ಬಹುದು ಇಲ್ಲೋ. ನಾ ಮುಷ್ಟಿ ನೋಡಿ ತೋರಿಸ್ತೇನೆ ನೋಡಿ, ನಿನಗೆ ಸತ್ತದ್ ನೋಡದಿ ಮುಟ್ಟಿ ತೋರಿಸ್ತಾನೆ ನೋಡಿ, ಏನೇನಾಗಿಲ್ಲ ನೋಡಿ, ನನಗೂ ಕಚ್ಚಿಲ್ಲ, ಸತ್ತು ಹೋಗ್ಯದ. ಆದರೂ ಅವನಿಗಿನ್ನೂ ಪೂರ್ಣ ಜ್ಞಾನ ಆಗಿಲ್ಲ. ಯಾವಾಗ ಪೂರ್ಣ ಜ್ಞಾನ ಆಗ್ತದ? ಅವಾಗ ಮುಟ್ಟಬೇಕದನ. ಬಹಳ ಕಷ್ಟ, ನಾ ಹೇಳ್ತೀನಿ. ಕಚ್ಚಿಸಿಕೊಂಡವರಿಗೆ ಗೊತ್ತದು ಏನಂತೇಳಿ. ಆದರೂ ಧೈರ್ಯ ಮಾಡಿ, ಮುಟ್ಟುತ್ತೆ. ಮುಟ್ಟಿದ ಕೂಡಲೇ ಏನಾಯ್ತು ಹೇಳು, ಏನಾಗಿಲ್ಲ ಅವನಿಗೆ ಜ್ಞಾನ ಆಯ್ತು. ಇದು ಸೈಕಲ್ ಟ್ಯೂಬು ಅಂತ ಜ್ಞಾನ. ಇದೇನಿದೆ ಸೈಕಲ್. ಹಾಗಾದರೆ ಈಗ ನೀನು ಆ ಹಾವಿನಿಂದ ಸೈಕಲ್ ಟ್ಯೂಬನ್ನ ಬೇರ್ಪಡಿಸಿದಿ. ಹೇಗೆ ಬೇರ್ಪಡಿಸಿದಿ? ಪ್ರಾಕ್ಟಿಕಲ್ ಆಗಿ ಬೇರ್ಪಡಿಸಿದ್ಯಾ? ನೋಡಿ ಮಾಡಿ ನೋಡಿ ಬರ್ತದೆ ಅಂತೀನಿ. ಸಕ್ಕರೆಯ ಹಾಲು ಬೆರೆತಾಗ ಪ್ರಾಕ್ಟಿಕಲ್ ಆಗಿ ಸಕ್ಕರೆಯನ್ನ ಬೇರೆ ಹಾಲು ಬೇರೆ ನಾವು ಮಾಡ್ಲಿಕ್ಕೆ ಬರ್ತದೆ. ಉಪ್ಪು ನೀರು ಬೆರೆತಾಗ ಉಪ್ಪು ಬೇರೆ ನೀರು ಬೇರೆ ಮಾಡ್ಲಿಕ್ಕೆ ಬರ್ತದೆ. ಕಬ್ಬಿಣದ ಪುಡಿ ಮತ್ತು ಉಸುಕು ಎರಡು ಸೇರಿಕೊಂಡಾಗ ಎರಡನ್ನು ಬೇರ್ಪಡಿಸಲಿಕ್ಕೆ ಬರ್ತದೆ. ಮ್ಯಾಗ್ನೆಟ್ ಹಿಡಿದು ಬಿಡ್ರಿ, ಎಲ್ಲ ಕಬ್ಬಿಣ ಅಂಶ ಈ ಕಡೆ ಬರ್ತದೆ, ಕಬ್ಬಿಣದ್ದು ಆ ಕಡೆ ಮರಳು ಉಳಿತದೆ. ಹಾಗೆ ಏನಾದರೂ ಹಗ್ಗ ಹಾವುಗಳು ಬೆರೆತಿದ್ದ ಆಗಿದ್ದಲ್ಲಿ ಬೇರ್ಪಡಿಸಲಿಕ್ಕೆ ಬರ್ಬಿಡ್ತಿತ್ತು. ವೇದಾಂತ ಯಾರಿಗೆ ಬೇಕು? ಫಿಲಾಸಫಿ ಯಾರಿಗೆ ಬೇಕು? ವೇದ ಯಾರಿಗೆ ಬೇಕು? ಒಂದೇ ಒಂದು ದಾರಿ, ನೀನು ದ್ರಷ್ಟ, ಇದು ದೃಶ್ಯ. ನೀನ್ ನೋಡುವವನು, ಇದು ನೋಡಲ್ಪಟ್ಟಿದೆ. ಎಕ್ಸ್ಪೀರಿಯನ್ಸರ್ ಮಸ್ಟ್ ಬಿ ಅದರ್ ದಾನ್ ಎಕ್ಸ್ಪೀರಿಯನ್ಸ್ಡ್. ಅನುಭವಿಸುವವನು ಅನುಭವಿಸಲ್ಪಟ್ಟದ್ದಕ್ಕಿಂತ ಬೇರೆ ಇರಲಿಕ್ಕೆ ಬೇಕ. ಅವ ಮಾತ್ರ ಅವನಿಗೆ ಅನುಭವದ ಅನುಭವ ಆಗ್ತದೆ. ದೃಶ್ಯ ವರ್ಗ, ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ಆಲೋಚನೆಗಳು, ಈ ವಿಚಾರಗಳು, ಈ ಭಾವನೆಗಳು, ಈ ಅನಿಸಿಕೆಗಳು, ಇವೆಲ್ಲವೂ ಕೂಡ ದೃಶ್ಯವರ್ಗ. ವಿವಿಚ್ಯ ವಿವಿಚ್ಯ ಬೇರ್ಪಡಿಸಿಕೊ. ಹೀಗೆ ಬೇರ್ಪಡಿಸಿಕೊಂಡ ನಂತರ ಸರ್ವಂ ಪ್ರವಿಲಾಪ್ಯ, ಎಲ್ಲವುಗಳಿಂದ ಮುಕ್ತನಾಗಿ ಆನಂತರ ಆತ್ಮನಾ ತಿಷ್ಠತಿ. ನೀನು ಆತ್ಮಸ್ವರೂಪದಲ್ಲಿ ನಿಂತು, ಇದಕ್ಕಂತಾರೆ ಮುಕ್ತಿ. ಪಟ್ ಅಂತ ಹೊಡೆದು ಹೋಗೋದಲ್ಲ. ಇಂಥವೆಲ್ಲ ಫಿಲಾಸಫಿ ಕಥೆಗಳನ್ನು ಮಾತಾಡಿಬಿಡ್ತೀವಿ, ಅವರ ಸಿನಿಮಾದವರಿಗೆ ಸುದ್ದಿನೇ ಸುದ್ದಿ. ಬಾ ಬಾ ಬಾ ಬಾ, ಆ ತುಕಾರಾಮನ ಫಿಲ್ಮ್ನೊಳಗೆ ಕುಡಿಸಿರ್ತಾರೆ, ಒಳಗೆ ಅದು ಜ್ಯೋತಿ ಹಿಂಗೆ ಬರ್ತದೆ, ಹಿಂಗೆ ಹೋಗ್ತದೆ, ಹೋಗಿ ಅದು ಪಾಂಡುರಂಗನಲ್ಲಿ ಐಕ್ಯ. ಇವ್ ನೋಡಿದ್ರೆ ನಮಗೂ ಹಂಗೆ ಆಗಲಿ ಅಂತ ಆಗಬೇಕು. ಕಥೆಗಳನ್ನು ಹೇಳಬೇಕಾಕ, ಕಥೆಗಳಂತ ಅದನ್ನು ಮಾಡಿ ತೋರಿಸ್ಬೇಕಾಕ, ಆಮೇಲೆ ನಮ್ಮ ತಲೆ ಕೆಡಿಸಿ ರಾಂಗ್ ಫಿಲಾಸಫಿಯನ್ನು ಪ್ರಚಾರ ಯಾಕೆ ಮಾಡಬೇಕು? ದೃಶ್ಯವರ್ಗ ನಮಗೆ ಅನುಭವಿಸಲಿಕ್ಕಾಗಿರುವಂತಹ ಪದಾರ್ಥ, ಅನುಭವಿಸೋಣ, ಏನು ತಪ್ಪಿಲ್ಲದ್ರು. ಆದ್ರೆ ಅವು ಯಾವೂ ನಾವಲ್ಲ, ಅವು ಯಾವತ್ತಿಗೂ ನಾವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಈಗ ಅನಾತ್ಮದಿಂದ ಆತ್ಮನನ್ನು ಬೇರ್ಪಡಿಸುವ ವಿಚಾರದಲ್ಲಿ ಮತ್ತೆ ಮುಂದುವರಿಯುತ್ತಾರೆ. ಎರಡನೇ ಶ್ಲೋಕ ಬರೆಸಿದೇನೆ ಇಲ್ಲೋ, ದೇಹೋಯಂ ಅನ್ನಭವನ, ಹೌದಾ? ದೇಹೋಯಂ ಅನ್ನಭವನೋನ್ನಮಯಸ್ತು ಕೋಶಃ. ನಾನು ಹೆಂಗೆ ಹೇಳ್ತೇನೆ, ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಃ, ಭವನೋನ್ನಮಯಸ್ತು ಕೋಶಃ. ಯಾಕೆ ತಪ್ಪಿರಿ ನೀವು? ದೇಹೋ ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಃ. ಚಾನ್ಯೇನ ಜೀವತಿ ವಿನಶ್ಯತಿ ತದ್ವಿಹೀನಃ. ಚರ್ಮ ಮಾಂಸ ಹೃದಾಸ್ತಿ ಪುರುಷ ರಾಶಿ, ನಾಯಂ ಸ್ವಯಂ ಭವಿತು ಅರ್ಹತಿ ನಿತ್ಯ ಶುದ್ಧ. ಅಯಂ ದೇಹ ಈ ಶರೀರ. ಏನೀ ಶರೀರ? ಟೆಕ್ನಿಕಲ್ ಆಗಿ ಇದನ್ನ ಅನ್ನಮಯ ಕೋಶ ಅಂತ ಕರೆದು, ಸಾಮಾನ್ಯವಾಗಿ ನಮಗೆಲ್ಲರಿಗೂ ಒಂದು ಶರೀರ ಇದೆ. ಬಚ್ಚಾ ಭೀ ಜಾನ್ತಾ ಹೈ, ಒಂದು ಮಗು ಕೂಡ ಉತ್ತರಿಸ್ತದೆ ನಮಗೊಂದು ಶರೀರ ಇದೆ. ಆದರೆ ವಿಚಾರವಂತರ ಮಾರ್ಗದರ್ಶನದಲ್ಲಿ ನಮಗೆ ಮೂರು ಶರೀರವ ಅಂತ ಗೊತ್ತಾಗ್ತದೆ. ಒಂದು ಶರೀರ ಇಲ್ಲ, ನಮಗೆ ಮೂರು ಶರೀರ. ಒಂದು ಶರೀರ ಇಲ್ಲಿ ಕೂತ್ಕೊಂಡದ, ಒಂದು ಶರೀರ ಬಿಗ್ ಬಜಾರ್ ಎಲ್ಲ ತಿರುಗಾಡಿ ಬರ್ತದೆ. ಹಾಗೆ ಕೂತ್ಕೊಂಡಿದ್ದ ಯಾವ ಶರೀರ? ಉಪನ್ಯಾಸ ಕೇಳಿಸ್ತಾ ಇದ್ದಾಗ್ಯೂ ಕೂಡ ಬಿಗ್ ಬಜಾರ್ಗೆ ಹೋಗಿ ತಿರುಗಾಡಿ ಬಂದಿದ್ದ ಯಾವ ಶರೀರ? ಯಾಕೆ ಕೂತದ್ದು ನಾನೇ, ಹೋದದ್ದು ನಾನೇ ಕೂತದ್ದು ನಾನೇ ಹೋದದ್ದು ಹೆಂಗಾಗ್ತದೆ? ಕೂತದ್ದು ಸ್ಥೂಲ ಶರೀರ, ಅಲ್ಲಿ ಇಲ್ಲಿ ಹೋಗಿದ್ದು ಯಾವುದು ಶರೀರ? ಅದು ಸೂಕ್ಷ್ಮ ಶರೀರ. ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ ಇವುಗಳಿಂದ ಸಮ್ಮಿಳಿತವಾದಂತಹ, ಇವೆಲ್ಲವನ್ನು ಜೊತೆಗೂಡಿಸಿಕೊಂಡು ಇದ್ದಂತಹ ಶರೀರ. ಬರೀ ಇಂದ್ರಿಯಗಳು ಮಾತ್ರ ಸೂಕ್ಷ್ಮ ಶರೀರ ಅಲ್ಲ, ಬರೀ ಮನಸ್ಸು ಬುದ್ಧಿ ಮಾತ್ರ ಸೂಕ್ಷ್ಮ ಶರೀರ ಅಲ್ಲ, ಇವೆಲ್ಲವೂ ಸೇರಿಕೊಂಡು ಸೂಕ್ಷ್ಮ ಶರೀರ. ಇನ್ನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಆದಮೇಲೆ ಇನ್ನು ಕಾರಣ ಶರೀರ. ಇವು ಎರಡೂ ಶರೀರಗಳಿಗೆ ಏನು ಕಾರಣವೋ ಅದನ್ನು ಕಾರಣ ಶರೀರ ಅಂತ ಅದು ಕಾರಣೀಭೂತವಾಗಿರ್ತದೆ ಎರಡು ಶರೀರಕ್ಕೆ. ಸ್ವಾಮಿ, ಅದೇನದು? ಅಜ್ಞಾನ. ಯಾವುದರ ಅಜ್ಞಾನ? ಸ್ವರೂಪದ ಅಜ್ಞಾನ. ಇರಲಿ, ಈಗ ಪ್ರಥಮವಾಗಿ ಜಿಜ್ಞಾಸಕ್ಕೆ ತಗೋಬೇಕು ಅಂತಂದ್ರೆ ಕಾರ್ಯಾನುಮೇಯ, ನಮಗೆ ಯಾವುದು ಸಾಮಾನ್ಯವಾಗಿ ಒಂದು ಶರೀರ ಗೊತ್ತದ ಅಂದ್ರೆ ಈ ಶರೀರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತದೆ. ಒಂದು ಕೂಸು ಮದ್ದು ಮಾಡ್ಕೊಂಡು ಒಂದು ಇರ್ಬೇಕು ಹಚ್ಚಿದ್ರೆ ಅಲ್ಲಿ ಹಿಂಗೆ ಹಿಂಗೆ ಮಾಡ್ತದೆ, ಅದಕ್ಕೆ ಅದು ಗೊತ್ತದೆ. ಇದು ಸ್ಥೂಲ ಶರೀರ, ಇದು ಶರೀರ, ಇದು ಗೊತ್ತದೆ. ಈ ಶರೀರವನ್ನ ನಾವು ಈಗ ಅನುಸರಿಸೋಣ. ಈ ಶರೀರ ಏನಿದು ಶರೀರ ಅಂದ್ರೆ ಅನ್ನಮಯ. ಈ ಶರೀರ ಅನ್ನ ಭವನ, ಅಯಂ ದೇಹ ಅನ್ನ ಭವನ, ಅನ್ನದಿಂದ ಹುಟ್ಟಿದ ಶರೀರ. ಬ್ರಾಕೆಟ್ನೊಳಗ ರೆಡ್ ಲೆಟರ್ನಲ್ಲಿ ಅಂಡರ್ಲೈನ್ ಮಾಡ್ರಿ, ಮಾಂಸದಿಂದ ಉಂಟಾದ ಶರೀರ ಇದು ಅಲ್ಲ. ಮಾಂಸ ತಿಂತಾರಲ್ಲ, ಆ ತಿಂದ ಮಾಂಸದಿಂದ ನಮಗೆ ಮನುಷ್ಯ ಶರೀರ ಉತ್ಪತ್ತಿ ಆಗೋದಿಲ್ಲ. ಅನ್ನದಿಂದ ಉತ್ಪತ್ತಿ ಆಗ್ತದೆ. ಅನ್ನ ಅಂದ್ರೆ ಸಸ್ಯಾಹಾರ, ಸಸ್ಯಾಹಾರ ಉತ್ಪತ್ತಿ. ಉಂಟಾಗುತ್ತದೆ ಅನ್ನದಿಂದ ಉಂಟಾದ ಶರೀರ ಭವನ, ಅನ್ನಮಯಸ್ತು ಕೋಶ. ಈ ಅನ್ನಮಯ ಕೋಶ ಹೇಗುಂಟಾಗಿದೆ? ಅನ್ನದಿಂದ ಉಂಟಾಗಿದೆ. ತರಕಾರಿ ಇರಬಹುದು, ಟೊಮೆಟೊ ಇರಬಹುದು, ಅದು ಎನಿಥಿಂಗ್ ಇಟ್ಸ್ ಓಕೆ. ಅದಕ್ಕೊಂದು ಕಾರಣ ಅದ, ಲಾಜಿಕ್ ಅದ. ಸಸ್ಯಗಳು ಯಾವತ್ತಿಗೂ ಜೀವಂತ ಆಹಾರ. ಅದು ಜೀವಂತ ಆಹಾರ ಏಕೆಂದರೆ ಅದರ ಸತ್ವಾಂಶ ಯಾವ ಬೀಜದಲ್ಲಿದೆಯೋ ಆ ಬೀಜ ನೀವು ಚಿತ್ರದಿಂದ ಕಿತ್ತುಕೊಂಡ ನಂತರವೂ ಕೂಡ ಮತ್ತೆ ಪುನಃ ಚಿಗುರುವ ಶಕ್ತಿಯನ್ನು ಆ ಬೀಜಕ್ಕೆ ಹೊಂದಿದ್ದರಿಂದಾಗಿ ಅದು ಯಾವತ್ತಿಗೂ ಕೂಡ ಲೈವ್ ಫುಡ್. ದಿಸ್ ಇಸ್ ದ ಓನ್ಲಿ ಬೆಸ್ಟ್ ಲಾಜಿಕ್ ದಟ್ ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಯಾವತ್ತಿಗೂ ನೋಡಿ, ಈಗೊಂದು ಕೋಳಿಯನ್ನು ಒಂದು ಕುರಿಯನ್ನು ನಾವು ಕತ್ತರಿಸಿದ ಮೇಲೆ ಯಾವ ಭಾಗ ಜೀವಂತ ಇರ್ತದದು? ಯಾವ ಭಾಗವೂ ಜೀವಂತ ಇರೋದಿಲ್ಲ. ಮಾಂಸ, ಮಜ್ಜ ಎಲ್ಲವೂ ಸತ್ತು. ಇದು ಒಂದು ವರ್ಷ ಆದ ನಂತರವೂ ಇನ್ನೂ ಜೀವಂತಿದೆ. ಜನರಿಗೆ ಸತ್ತ ಆಹಾರ ಬೇಕಾಗಿದೆ, ಅದಕ್ಕೆ ಸತ್ತಂತಿರ್ತಾರಲ್ವ. ಆ ಹಸುಗಳನ್ನು ಕೊಯ್ತಾರೆ, ಹಸುಗಳನ್ನು ಕರೀತಾರೆ. ಎಷ್ಟೊಂದು ನೋವು ನೋಡೋರಿಗೆ ನಮಗೆಷ್ಟು ನೋವಾಗ್ತದೆ. ಆ ಹಸು ಎಷ್ಟು ಅನುಭವಿಸ್ತಿರ್ಬೇಕು ಆ ಟೈಮ್. ಕುದಿಯುವ ನೀರನ್ನು ಉಗ್ಗುತ್ತಾರೆ, ಚರ್ಮ ಸುಲಿಲಿಕ್ಕೆ ಈಸಿ ಆಗಿದೆ. ಇನ್ನೂ ಜೀವಂತ ಇರ್ತದದು, ಇದ್ದಾಗಲೇ ಚರ್ಮ ಸುಡುತ್ತಾರೆ. ಸೊ ಅನ್ನವು ನಮ್ಮ ತಂದೆ ತಾಯಿಗಳ ರಕ್ತದಲ್ಲಿ ಹೋಗಿ ಹೊಟ್ಟೆಯಲ್ಲಿ ಹೋಗಿ ಅದು ರಕ್ತವಾಗಿ ರಕ್ತದಿಂದ ವೀರ್ಯವಾಗಿ ಅದು ಗರ್ಭಕೋಶದಲ್ಲಿ ಅದು ಅಲ್ಲಿ ಇರಿಸಲ್ಪಟ್ಟು ಆನಂತರ ಅದು ಫ್ಯೂಟಸ್ ಬೆಳೆದಕ್ಕೆ ಶುರುವಾಗ್ತದೆ. ಎಲ್ಲಿಂದ ಬಂತದು ರಕ್ತ? ರಕ್ತ ಎಲ್ಲಿಂದ ಉಂಟಾಯಿತು? ಉಂಡ ಅನ್ನದಿಂದ ಈ ರಕ್ತ ಉಂಟಾಗ್ತದೆ, ಉಂಡ ಮಾಂಸದಿಂದ ಆಗ್ತದೆ, ಬೇರೆ ಬೇರೆ ಪ್ರೋಟೀನ್ಗಳು ಸಪ್ಲೈ ಆಗ್ತವೆ. ಆ ಪ್ರೋಟೀನ್ಗಳಿಂದ ಪುಷ್ಟಿಕರವಾದ ನಿಮಗೆ ಏನು ಸ್ನಾಯುಗಳು ಸಿಗಬಹುದು ನಿಮಗೆ. ಆದರೆ ಏನೆಲ್ಲ ಸಿಕ್ಕರೂ ಕೂಡ ನಿಮಗೆ ಸಂತಾನ ಪ್ರಾಪ್ತಿ ಯಾವುದರಿಂದ ಆಗ್ತದೆ? ಓ, ಹಾಗಾದ್ರೆ ಮಾಂಸ ಮಾಂಸಾಹಾರಿಗಳಿಗೆ ಮಕ್ಕಳು ಹುಟ್ಟಬಾರ್ದಾಗಿತ್ತಲ್ವೋ? ಯಾರು ಹೇಳಿದ್ರು ನಿನಗೆ? ಆ ಮಾಂಸಾಹಾರದಾಗು ಟೊಮೆಟೊ ಇರ್ತದೆ, ಆ ಮಾಂಸಾಹಾರದಾಗು ಅಲ್ಲಿ ಇಲ್ಲಿ ಕೆಲವು ವನಸ್ಪತಿಗಳನ್ನು ಹಾಕಿರ್ತಾರೆ. ಏನು ಕೆನ್ನಿ ಬಾಲ್ಸಿನ್ ನೀವು ಇಡೀ ದೇಹನ ಹಿಂಗೆ ಸುಟ್ಟು ಕರ ಕರ ತಿನ್ಲಿಕ್ಕೆ? ಅನೇಕಾನೇಕ ಸಸ್ಯಗಳನ್ನಾದ್ರೂ ಸೇರಿಸಿರ್ತೀರ. ಅನ್ನಮಯ ಕೋಶ ಅನ್ನಮಯ ಕೋಶ ಅನ್ನಮಯಸ್ತು ಕೋಶ ಅನ್ನಭವನ. ಈ ಅನ್ನಮಯ ಕೋಶ ಏನ್ ಶರೀರಿದೆ? ಅನ್ನದಿಂದ ಉಂಟಾಗಿದೆ. ಅನ್ನ ಎಲ್ಲಿಂದ ಉಂಟಾಯಿತು? ವನಸ್ಪತಿಯಿಂದ ಉಂಟಾಗಿದೆ. ವನಸ್ಪತಿ ಎಲ್ಲಿಂದ ಉಂಟಾಯಿತು? ಭೂಮಿಯಿಂದ ಉಂಟಾಯಿತು. ಭೂಮಿಯೊಳಗೆ ಆ ಜೀವ ಇಲ್ಲಿಂದ ಬಂತು. ಪರ್ಜನ್ಯ ಅನ್ನ ಸಂಭವ, ಪರ್ಜನ್ಯದಿಂದ ಮಳೆಯಿಂದ ಬಂತು. ಮಳೆಯಲ್ಲಿ ಎಲ್ಲಿಂದ ಬಂತು? ಅಂತರಿಕ್ಷದಿಂದ ಬಂತು. ಅಂತರಿಕ್ಷ ಎಲ್ಲಿಂದ ಬಂತು? ಇರುವುದು ಅಂತರಿಕ್ಷ ತುಂಬೆಲ್ಲ ಜೀವರಾಶಿಗಳೇ. ಸೂಕ್ಷ್ಮಾನು ಸೂಕ್ಷ್ಮಾನು ಸೂಕ್ಷ್ಮವಾದಂತಹ ಈ ಜೀವರಾಶಿಗಳು ಅಂತರಿಕ್ಷದಲ್ಲೆಲ್ಲ ತುಂಬಿಕೊಂಡಿವೆ. ಹೇಗೆ ಹೇಗೆ ಆ ಜೀವರಾಶಿಗಳು ಪ್ರಾರಬ್ಧವಶವಾದ ಮೆಚೂರ್ ಆಗ್ತಾ ಬರ್ತವೆ, ಹಾಗಾಗಿ ಭೂಲೋಕಕ್ಕೆ ಸೆಟ್ಲ್ ಆಗ್ತಾ ಬರ್ತವೆ. ಅವು ಸೆಟ್ಲ್ ಆಗ್ತಾ ಕ್ಲೌಡ್ಸಿಗೆ ಬರ್ತವೆ. ಕ್ಲೌಡ್ಸ್ ಮೂಲಕವಾಗಿ ಪರ್ಜನ್ಯಕ್ಕೆ ಬರ್ತವೆ. ಪರ್ಜನ್ಯ ಮೂಲಕವಾಗಿ ಆ ಜೀವರಾಶಿಗಳು ಭೂಮಿಯನ್ನು ಸೇರ್ತವೆ. ಭೂಮಿಯಲ್ಲಿ ಸೇರಿದಂತಹ ಜೀವರಾಶಿಗಳಲ್ಲಿ ಕೆಲವು ಜೀವರಾಶಿಗಳು ತರಕಾರಿ ಅನ್ನ ಬೇಳೆ ಇತ್ಯಾದಿ ಪದಾರ್ಥ ಕಾಳು ಬೆಳೆಗಳನ್ನು ಸೇರಿಕೊಳ್ತವೆ. ಅಲ್ಲಿ ಸೇರಿದಂತಹದ್ದು ಅದು ಕ್ವಿಂಟಾಲ್ ಎರಡು ಕ್ವಿಂಟಾಲ್ ಟನ್ನು ಹತ್ತು ಟನ್ನು ಬಂದು ನಮ್ಮ ಉಗ್ರಾಣಕ್ಕೆ ಸೇರ್ತದೆ, ಎ ಪಿ ಎಂ ಸಿ ಆಡಿಗೆ. ಅಲ್ಲಿಂದ ಬಂದಂತಹದ್ದು ನಮ್ಮ ರಿಟೇಲ್ ಅಂಗಡಿಗೆ ಬರ್ತದೆ, ಅಲ್ಲಿಂದ ಬಂದಂತಹದ್ದು ಅದು ನಮ್ಮ ಮನೆಗೆ ಬರ್ತದೆ. ಕಿಲೋ ಎರಡು ಕಿಲೋ ತೊಗೊಂಡು ನಮ್ಮ ಮನೆಗೆ ಬರ್ತೀವಿ. ಅಲ್ಲಿ ಬಂದಂತಹದ್ದನ್ನ ನಾವು ರುಚಿ ರುಚಿಯಾಗಿ ಮಾಡ್ಕೊಂಡು ನಾವು ತಿಂತೀವಿ. ಆ ಎಲ್ಲೋ ಇದ್ದ ಜೀವರಾಶಿ ಎಲ್ಲಿ ಬಂದು ಮುಡ್ತೀಗದು ರೆಡಿ ಆಯ್ತು. ಏನು ರಕ್ತ ತಯಾರು ಮಾಡಿ ರೆಡಿ ಆಯ್ತು. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಾಟ್ ದಿಸ್ ಈ ಭವನ ಅನ್ನ ಭವನ ಅನ್ನಮಯಸ್ತು ಕೋಶ ಚ ಅನ್ನೇನ ಜೀವತಿ. ಅನ್ನ ಭವನ ಅನ್ನದಿಂದ ಉಂಟಾಗ್ತದೆ ಮತ್ತು ಜೀವತಿ ಅದು ಜೀವಿಸಿರ್ತದೆ. ಏನ ತಿಂದ್ರ ಜೀವಿಸಿರ್ತದೆ, ಅನ್ನದಿಂದಲೇ ಆಗದೆ ಅನ್ನ ಅನ್ನದಿಂದಲೇ ಜೀವಿಸಿರ್ತದೆ. ಹೋಗ್ಲಿ ಬಿಡಿ, ಅದು ನಾಶ ಎಲ್ಲ ಆಗ್ತದೆ, ನಾಶ ಎಲ್ಲ ಆಗ್ತದೆ. ಮಣ್ಣಿನಿಂದ ಬಂದ ಮಡಿಕೆ ಮಣ್ಣಿನಿಂದ ಹಾಗೆ ಇದ್ದು ಪುನಃ ಮತ್ತೆ ಎದುರು ಹೋಗ್ತದೆ ಮಣ್ಣಿಗೆ. ಚಿನ್ನದಿಂದ ಆಭರಣ ಚಿನ್ನದಿಂದಾಗಿ ಅಸ್ತಿತ್ವವನ್ನು ಹೊಂದಿ ಪುನಃ ಎದುರು ಹೋಗ್ತದೆ ಚಿನ್ನಕ್ಕೆ. ಅನ್ನದಿಂದ ಆದ ಶರೀರ ಅನ್ನದಿಂದ ಜೀವತಿ ಇದ್ದು ಪುನಃ ಎದುರು ಹೋಗ್ತದೆ ಅನ್ನಕ್ಕೆ ಹೋಗ್ತದೆ. ಜೀವತಿ ವಿನಶ್ಯತಿ ತದ್ವಿಹೀನ. ಅದನ್ನು ಅಕಸ್ಮಾತ್ ಅಂತ ಅನ್ನವನ್ನ ಪಡೆದಿದ್ದೆ ಆದರೆ ಜೀವತಿ, ಅನ್ನ ಪಡ್ಕೊಳ್ಳದೆ ಹೋದರೆ ವಿನಶ್ಯತಿ. ತ್ವಕ್ ಚರ್ಮ ಮಾಂಸ ಹೃದಯ ಅಸ್ಥಿ ಪುರೀಷ ರಾಶಿ ಇವಷ್ಟು ಈವರೆಗೂ ನಾವು ವಿವರಿಸಿದ್ದಷ್ಟು ಅನಾತ್ಮ ಹೌದೋ. ಇವು ಯಾವೂ ಸ್ವಯಂ ಆತ್ಮ ಭವಿತು ನ ಅರ್ಹತಿ. ಇವು ಯಾವೂ ನಾನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾನು ನಿತ್ಯ ಶುದ್ಧನಿದ್ದೇನೆ. ಇವೆಲ್ಲವೂ ನಿತ್ಯವೂ ಅಶುದ್ಧ. ಅರ್ಥ ಇತ್ತ? ಅನ್ನಮಯ ಕೋಶ ನಿತ್ಯವೂ ಅಶುದ್ಧ. ಆದ್ದರಿಂದ ಅನ್ನಮಯ ಕೋಶವು ನಾನಾಗಲಿಕ್ಕೆ ಸಾಧ್ಯವಿಲ್ಲ. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಋತುಯೇ ಸಸ್ಯ ಶಾಲಿನೀ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ